ಎಸ್ಡಿಎಂ ದಂತ ವೈದ್ಯಕೀಯ ಕಾಲೇಜು ಧಾರವಾಡದಲ್ಲಿ ಪಡೆದಿದ್ದಾರೆ. 2000 ಎಸ್ಡಿಎಂ ದಂತ ವೈದ್ಯಕೀಯ ವಿದ್ಯಾಲಯ ಮತ್ತು ಆಸ್ಪತ್ರೆಗೆ ಸೇರಿದ ಇವರು ಪ್ರಸ್ತುತ ಸಮುದಾಯ ದಂತ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥೆಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಒಟ್ಟಾರೆ 22 ವರ್ಷಗಳಿಂದ ಹಿರಿಯ ತಜ್ಞೆಯಾಗಿ ಇವರು ಎಸ್ಡಿಎಂ ದಂತ ವೈದ್ಯಕೀಯ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ಡಾಕ್ಟರ್ ಪ್ರೀತಾ ಶೆಟ್ಟಿ ಅವರು ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ಪ್ರೀತಾ ಶೆಟ್ಟಿ, ಶ್ರೀ ಧರ್ಮಸ್ಥಳ ದಂತ ಮಹಾವಿದ್ಯಾಲಯದ ಸಮುದಾಯ ದಂತ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಇಂದು ಹಲ್ಲುಗಳ ಪರಿಪೂರ್ಣ ರಕ್ಷಣೆಯ ಬಗ್ಗೆ ಕೆಲವು ಮಾಹಿತಿ ನೀಡಿರುತ್ತೇನೆ. ಮನುಷ್ಯನಿಗೆ ದೇಹದ ಇತರ ಅಂಗಾಂಗಗಳು ಎಷ್ಟು ಅತ್ಯಗತ್ಯವೋ ಹಾಗೆಯೇ ಬಾಯಿ ಮತ್ತು ಹಲ್ಲುಗಳು ಸಹ ಅಷ್ಟೇ ಅಗತ್ಯ. ಹೇಗೆಂದರೆ, ನಾವು ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗಬೇಕಾದರೆ ನಮ್ಮ ಹಲ್ಲುಗಳು ಗಟ್ಟಿಯಾಗಿರಬೇಕು. ಆಗ ಮಾತ್ರ ನಮ್ಮ ದೈನಂದಿನ ಚಟುವಟಿಕೆ ಸರಿಯಾಗಿರಲು ಸಾಧ್ಯ. ಬಾಯಿ ಮತ್ತು ಹಲ್ಲುಗಳಲ್ಲಿ ಏನಾದರೂ ತೊಂದರೆ ಇದ್ದಲ್ಲಿ ನಾವು ತಿಂದ ಆಹಾರಗಳು ಸರಿಯಾಗಿ ಜೀರ್ಣವಾಗದೆ ನಮ್ಮ ದೈನಂದಿನ ಚಟುವಟಿಕೆ ಕುಂಠಿತಗೊಳ್ಳಬಹುದು. ನನ್ನ ದೃಷ್ಟಿಯಲ್ಲಿ ಹೇಳುವುದಾದರೆ, ಬಾಯಿಯ ಆರೋಗ್ಯವೇ ದೇಹದ ಆರೋಗ್ಯ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಬಾಯಿಯ ಆರೋಗ್ಯಕ್ಕೂ ಸಹ ದೇಹದ ಇತರ ಭಾಗಗಳಂತೆ ಪ್ರಾಮುಖ್ಯತೆ ಕೊಡಬೇಕು. ನಾನು ಈಗ ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಕಂಡುಬರುವ ಬೇರೆ ಬೇರೆ ತರಹದ ಹಲ್ಲಿನ ತೊಂದರೆಗಳು, ಅವುಗಳ ಗುಣಲಕ್ಷಣಗಳು ಮತ್ತು ಈ ಎಲ್ಲ ತೊಂದರೆಗಳಿಗೆ ವಿವಿಧ ಚಿಕಿತ್ಸಾ ವಿಧಾನಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ಹೇಳಬಯಸುತ್ತೇನೆ. ಅವುಗಳು ಯಾವುವೆಂದರೆ, ಹುಳುಕು ಹಲ್ಲು, ಒಸಡಿನ ತೊಂದರೆ, ಸಿಹಿ ತಿಂದಾಗ ಅಥವಾ ತಣ್ಣನೆಯ ನೀರು ಕುಡಿದಾಗ ಜುಮ್ ಅನ್ನುವುದು, ಬೆಳಿಗ್ಗೆ ಹಲ್ಲು ಉಜ್ಜುವಾಗ ಒಸಡಿನಿಂದ ರಕ್ತ ಬರುವುದು, ಇನ್ನೊಬ್ಬರೊಂದಿಗೆ ಮಾತನಾಡುವಾಗ ಬಾಯಿಯಿಂದ ದುರ್ವಾಸನೆ ಬರುವುದು, ವಕ್ರದಂತ, ಬಾಯಿಯ ಕ್ಯಾನ್ಸರ್, ಇವೇ ಮೊದಲಾದವುಗಳು ಮುಖ್ಯ ತೊಂದರೆಗಳು. ಈಗ ಮೊದಲನೆಯದಾಗಿ ಹುಳುಕು ಹಲ್ಲು ಮತ್ತು ಅದರ ಗುಣಲಕ್ಷಣಗಳು, ಅವುಗಳ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳು, ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಲ್ಲುಗಳಲ್ಲಿ ಕಪ್ಪು ಚುಕ್ಕೆ ಕಾಣಿಸಿಕೊಳ್ಳುವುದು, ನೋವು ಕಾಣಿಸಿಕೊಳ್ಳುವುದು, ನಂತರ ಅದು ದೊಡ್ಡದಾಗಿ ಸಣ್ಣ ರಂಧ್ರ ಅಥವಾ ತೂತು ಬೀಳುವುದು, ಬಾವು ಬರುವುದು, ದವಡೆ ಊದಿಕೊಳ್ಳುವುದು, ಇವುಗಳೆಲ್ಲ ಹುಳುಕು ಹಲ್ಲಿನ ಮುಖ್ಯ ಲಕ್ಷಣಗಳು. ಇಂತಹ ಏನಾದರೂ ಲಕ್ಷಣಗಳು ಕಂಡುಬಂದಲ್ಲಿ ಪ್ರಾರಂಭಿಕ ಹಂತದಲ್ಲಿ, ಅಂದರೆ ಕಪ್ಪು ಚುಕ್ಕೆ ಕಾಣಿಸಿಕೊಂಡಾಗ, ಕೂಡಲೇ ಸಮೀಪದ ದಂತವೈದ್ಯರನ್ನು ಭೇಟಿಯಾಗಿ ಅವರಿಂದ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಆ ಕಪ್ಪು ಚುಕ್ಕೆಯೇ ದೊಡ್ಡದಾಗಿ ನೋವು ಸಹ ಬರಲಾರಂಭಿಸುವುದು, ಆಗ ಹುಳುಕನ್ನು ಸಂಪೂರ್ಣವಾಗಿ ತೆಗೆದು ಬೇರಿನ ಚಿಕಿತ್ಸೆ ಮಾಡಬೇಕಾಗಬಹುದು. ಅದಕ್ಕೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಎನ್ನುತ್ತೇವೆ. ಈ ಬೇರಿನ ಚಿಕಿತ್ಸೆಯ ನಂತರ ಹಲ್ಲು ಸಂಪೂರ್ಣ ನಿರ್ಜೀವವಾಗುತ್ತದೆ. ಆಗ ಹಲ್ಲಿಗೆ ಸಂಪೂರ್ಣ ಮುಕುಟ ಅಥವಾ ಕ್ರೌನ್ ಹಾಕಬೇಕಾದ ಪರಿಸ್ಥಿತಿಯೂ ಬರಬಹುದು. ಈಗಂತೂ ಈ ಆಧುನಿಕ ತಂತ್ರಜ್ಞಾನದ ಬೆಳವಣಿಗೆಯಿಂದ ಕೃತಕ ಹಲ್ಲು ಹಾಗೂ ನಿಮ್ಮ ನಿಜವಾದ ಹಲ್ಲು ಯಾವುದು ಎಂದು ಗೊತ್ತಾಗದ ಹಾಗೆ ಮಾಡುವ ಬೇರೆ ಬೇರೆ ತರಹದ ಚಿಕಿತ್ಸಾ ವಿಧಾನಗಳು ಇವೆ. ಈ ಎಲ್ಲ ತರಹದ ಆಧುನಿಕ ಚಿಕಿತ್ಸಾ ವಿಧಾನಗಳು ನಮ್ಮ ಶ್ರೀ ಧರ್ಮಸ್ಥಳ ದಂತ ಮಹಾವಿದ್ಯಾಲಯದಲ್ಲಿ ಲಭ್ಯವಿದೆ. ಈಗ ಇನ್ನೊಂದು ಸಾಮಾನ್ಯ ತೊಂದರೆಯಾದ ಒಸಡಿನ ತೊಂದರೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಗುಣಲಕ್ಷಣಗಳು ಮತ್ತು ಇವುಗಳನ್ನು ಹೇಗೆ ತಡೆಗಟ್ಟಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಮುಂಜಾನೆ ಹಲ್ಲುಜ್ಜುವಾಗ ಒಸಡಿನಿಂದ ರಕ್ತ ಬರುವುದು, ತಂಪಾದ ನೀರು ಕುಡಿದಾಗ ಜುಮ್ ಅನಿಸುವುದು, ಇನ್ನೊಬ್ಬರೊಂದಿಗೆ ಮಾತನಾಡುವಾಗ ದುರ್ವಾಸನೆ ಬರುವುದು, ಇವುಗಳೆಲ್ಲ ಒಸಡಿನ ತೊಂದರೆಯ ಮುಖ್ಯ ಲಕ್ಷಣಗಳು. ಈ ಎಲ್ಲ ತೊಂದರೆಗಳಿಗೆ ಸರಿಯಾದ ಚಿಕಿತ್ಸೆ ಎಂದರೆ ದಂತವೈದ್ಯರಿಂದ ಹಲ್ಲನ್ನು ಸ್ವಚ್ಛ ಮಾಡಿಸುವುದು. ಕೆಲವು ಜನರಲ್ಲಿ ದಂತವೈದ್ಯರು ಹಲ್ಲುಗಳನ್ನು ಸ್ವಚ್ಛ ಮಾಡುವುದರಿಂದ ಹಲ್ಲು ಸಡಿಲವಾಗುತ್ತದೆ ಎಂಬ ಮೂಢನಂಬಿಕೆ ಇದೆ. ಇದು ಖಂಡಿತ ಸುಳ್ಳು. ಯಾಕೆಂದರೆ ಬಹಳ ವರ್ಷಗಳವರೆಗೆ ಹಲ್ಲು ಸ್ವಚ್ಛ ಮಾಡಿಸದೇ ಹೋದರೆ ಹಲ್ಲುಗಳ ಬೇರು ಸಡಿಲಗೊಳ್ಳುತ್ತದೆ. ಆಗ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಹಲ್ಲು ಸಡಿಲಗೊಂಡ ಅನುಭವ ಆಗಬಹುದು. ಆದರೆ ಸ್ವಚ್ಛ ಮಾಡಿದ ನಂತರ ಸರಿಯಾದ ವಿಧಾನದಲ್ಲಿ ಹಲ್ಲುಗಳನ್ನು ಉಜ್ಜುವುದರಿಂದ ಖಂಡಿತ ನಿಮ್ಮ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನೊಂದು ಬಾಯಿಯ ತೊಂದರೆ ಎಂದರೆ ವಕ್ರದಂತ, ಅಂದರೆ ಹಲ್ಲುಗಳು ಏರುಪೇರಾಗಿ ಹುಟ್ಟುವುದು. ಇದನ್ನು ನಾವು ಮಕ್ಕಳಲ್ಲಿ ಹೆಚ್ಚಾಗಿ ನೋಡಬಹುದು. ಈ ತೊಂದರೆ ಬರಲು ಮುಖ್ಯ ಕಾರಣವೆಂದರೆ ಕೆಲವು ಮಕ್ಕಳಲ್ಲಿ ಬಾಯಿಯಲ್ಲಿ ಹೆಬ್ಬೆಟ್ಟು ಇಟ್ಟುಕೊಳ್ಳುವ ಅಭ್ಯಾಸ, ಇನ್ನು ಕೆಲವು ಮಕ್ಕಳಲ್ಲಿ ಬೆರಳು ಚೀಪುವ ಅಭ್ಯಾಸ, ಇನ್ನು ಕೆಲವರಲ್ಲಿ ತುಟಿ ಕಚ್ಚುವ ಅಭ್ಯಾಸ ಹಾಗೂ ಪೆನ್ಸಿಲ್ ಅಥವಾ ಕಡ್ಡಿ ಇಟ್ಟುಕೊಳ್ಳುವ ಅಭ್ಯಾಸ ಇರುತ್ತದೆ. ಇವುಗಳೆಲ್ಲವೂ ಹಲ್ಲು ಏರುಪೇರಾಗಿ ಹುಟ್ಟಲು ಮುಖ್ಯ ಕಾರಣಗಳು. ಅಲ್ಲದೆ ಹಾಲು ಹಲ್ಲು ಸರಿಯಾದ ಸಮಯಕ್ಕೆ ಬೀಳದೇ ಹೋದರೆ ಶಾಶ್ವತ ಹಲ್ಲು ಏರುಪೇರಾಗಿ ಹುಟ್ಟುತ್ತದೆ. ತಂದೆ ತಾಯಿಗಳಲ್ಲಿ ಈ ಹಾಲು ಹಲ್ಲುಗಳ ಬಗ್ಗೆ ಅಷ್ಟು ಅರಿವಿಲ್ಲ. ಏನಿದ್ದರೂ ಅವು ಬಿದ್ದು ಹೋಗಿ ಅವುಗಳ ಜಾಗದಲ್ಲಿ ಶಾಶ್ವತ ಹಲ್ಲುಗಳು ಬಂದೇ ಬರುತ್ತವೆ ಎಂಬ ಅಭಿಪ್ರಾಯವಿದೆ. ಇದರಿಂದಾಗಿ ಮಕ್ಕಳಲ್ಲಿ ಹಲ್ಲು ನೋವು ಬಂದರೆ ಅಷ್ಟು ಪ್ರಾಮುಖ್ಯತೆ ಕೊಡುವುದಿಲ್ಲ. ಇದು ಖಂಡಿತ ತಪ್ಪು. ಹಾಲು ಹಲ್ಲು ಹುಳುಕಾಗಿದ್ದರೂ ಕೂಡಲೇ ದಂತವೈದ್ಯರಿಂದ ತಪಾಸಣೆ ಮಾಡಿ ಸೂಕ್ತ ಚಿಕಿತ್ಸೆ ಪಡಿಸಿಕೊಳ್ಳಬೇಕು. ಆದಷ್ಟು ಮಟ್ಟಿಗೆ ಚಿಕ್ಕ ಮಕ್ಕಳಿಗೆ ಅಂಟಾದ ಸಿಹಿ ಪದಾರ್ಥಗಳನ್ನು ಅಥವಾ ಚಾಕ್ಲೇಟ್ಗಳನ್ನು ಕೊಡುವ ಅಭ್ಯಾಸ ಕಡಿಮೆ ಮಾಡಬೇಕು. ಅಲ್ಲದೆ ದಿನಕ್ಕೆ ಎರಡು ಸಲ ಹಲ್ಲು ಉಜ್ಜುವ ಅಭ್ಯಾಸವನ್ನು ಮಾಡಿಸಬೇಕು. ಏನಾದರೂ ಸಿಹಿ ತಿಂಡಿ ತಿಂದ ನಂತರ ಬಾಯಿಯನ್ನು ನೀರು ಹಾಕಿ ಮುಕ್ಕಳಿಸುವ ಅಭ್ಯಾಸ ಮಾಡಿಸಬೇಕು. ನಾನು ಮೊದಲೇ ಹೇಳಿದ ಹಾಗೆ ಬಾಯಿಯ ಆರೋಗ್ಯದ ಬಗ್ಗೆ ಜನರಲ್ಲಿ ಕಾಳಜಿ ಇಲ್ಲದಿರುವುದಕ್ಕೆ ಒಂದು ಮುಖ್ಯ ಕಾರಣವೆಂದರೆ ಬಾಯಿಯ ತುಂಬ 32 ಹಲ್ಲುಗಳಿವೆ. ಒಂದು ಅಥವಾ ಎರಡು ಹಲ್ಲುಗಳು ಬಿದ್ದು ಹೋದರೂ ಅಥವಾ ಕೀಳಿಸಿಕೊಂಡರೂ ಪರವಾಗಿಲ್ಲ, ಉಳಿದ 28 ಹಲ್ಲುಗಳಿಂದ ಕೆಲಸ ಮಾಡಿಸಿಕೊಳ್ಳಬಹುದಲ್ಲ ಎಂಬ ಭಾವನೆ ಇದೆ. ಇಂತಹ ಒಂದು ಅಥವಾ ಎರಡು ಹಲ್ಲುಗಳನ್ನು ಸಹ ಪುನಃ ಜೋಡಿಸಬಹುದು. ಇದಕ್ಕೆ ಕೃತಕ ದಂತ ಜೋಡಣೆ ಎನ್ನುತ್ತೇವೆ. ಸಂಪೂರ್ಣ ಕೃತಕ ದಂತ ಪಂಕ್ತಿ ಹಾಕಿ ತೆಗೆಯುವ ಅಥವಾ ತಾತ್ಕಾಲಿಕ ದಂತಪಂಕ್ತಿ, ಶಾಶ್ವತ ದಂತಪಂಕ್ತಿ ಅಥವಾ FPD ಸೌಲಭ್ಯವಿದೆ. ಅಲ್ಲದೆ ಶಸ್ತ್ರಚಿಕಿತ್ಸೆಯ ಮೂಲಕವೂ ಶಾಶ್ವತವಾಗಿ ದಂತಪಂಕ್ತಿಯನ್ನು ಒಸಡಿನ ಒಳಭಾಗದಲ್ಲಿ ಫಿಕ್ಸ್ ಮಾಡಬಹುದು. ಇದಕ್ಕೆ ಇಂಪ್ಲಾಂಟ್ ಎಂದು ಹೇಳುತ್ತೇವೆ. ಈ ಚಿಕಿತ್ಸೆಯು ಕೂಡ ನಮ್ಮ SDM ಡೆಂಟಲ್ ಕಾಲೇಜ್ನಲ್ಲಿ ಲಭ್ಯವಿದೆ. ಈ ಮೇಲೆ ಹೇಳಿದ ಎಲ್ಲ ತೊಂದರೆಗಳನ್ನು ಪ್ರಾರಂಭಿಕ ಹಂತದಲ್ಲಿಯೇ ಸೂಕ್ತ ಚಿಕಿತ್ಸೆಗಳನ್ನು ಪಡೆದುಕೊಳ್ಳುವುದರ ಮೂಲಕ ತಡೆಗಟ್ಟಬಹುದು. ಆದರೆ ಅತ್ಯಂತ ಹಾನಿಕಾರಕ, ಮನುಷ್ಯನ ಜೀವಕ್ಕೆ ಮಾರಣಾಂತಿಕವಾದ ಬಾಯಿಯ ತೊಂದರೆ ಎಂದರೆ ಬಾಯಿಯ ಕ್ಯಾನ್ಸರ್. ಇದಕ್ಕೆ ಮುಖ್ಯ ಕಾರಣವೆಂದರೆ ದುಶ್ಚಟಗಳಲ್ಲಿ ಒಂದಾದ ಗುಟ್ಕಾ ತಿನ್ನುವುದು. ಈ ದುಶ್ಚಟವನ್ನು ನಾವು ಇಂದಿನ ಸಮಾಜದಲ್ಲಿ ಶಾಲೆಗೆ ಹೋಗುವ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಕರಲ್ಲೂ ನೋಡುತ್ತಿದ್ದೇವೆ. ಅವರಿಗೆ ಈ ಗುಟ್ಕಾ ಸೇವನೆಯಿಂದಾಗುವ ದುಶ್ಚಟಗಳ ಅರಿವು ಇನ್ನೂ ಆಗಿಲ್ಲ. ಈ ಗುಟ್ಕಾದಲ್ಲಿರುವ ತಂಬಾಕು ಹಾಗೂ ಈ ತಂಬಾಕಿನಲ್ಲಿರುವ ನಿಕೋಟಿನ್ ಎಂಬ ರಾಸಾಯನಿಕ ವಸ್ತು ಈ ಬಾಯಿಯ ಕ್ಯಾನ್ಸರ್ಗೆ ಮುಖ್ಯ ಕಾರಣ. ಈ ನಿಕೋಟಿನ್ ಬರೀ ಬಾಯಿಯಲ್ಲಷ್ಟೇ ಅಲ್ಲ, ದೇಹದ ವಿವಿಧ ಅಂಗಗಳ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಈ ಬಾಯಿಯ ಕ್ಯಾನ್ಸರ್ನ ಮುಖ್ಯ ಲಕ್ಷಣಗಳೆಂದರೆ ಪ್ರಾರಂಭದಲ್ಲಿ ಸಣ್ಣ ಗುಳ್ಳೆ ಕಾಣಿಸಿಕೊಳ್ಳುತ್ತದೆ. ಆಮೇಲೆ ಈ ಗುಳ್ಳೆ ಹಾಗೆಯೇ ಉಳಿದುಕೊಂಡು ಕ್ರಮೇಣ ಬಾಯಿ ಉರಿ ಕಾಣಿಸಿಕೊಳ್ಳುವುದು. ನಂತರ ಇದು ದೊಡ್ಡದಾಗಿ ಊಟ ಮಾಡಲು ತೊಂದರೆಯಾಗಿ ಅಂಥವರಿಗೆ ತುಂಬ ತೊಂದರೆ ಅನುಭವಿಸುತ್ತಾರೆ. ಈ ದಿನೇ ದಿನೇ ಹೆಚ್ಚಾಗುತ್ತಿರುವ ಗುಟ್ಕಾ ಹಾವಳಿಯಿಂದಾಗಿ ಬಾಯಿಯ ಕ್ಯಾನ್ಸರ್ನಿಂದ ಸಾಯುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಜನರು ಎಚ್ಚೆತ್ತುಕೊಂಡು ಇಂತಹ ದುಶ್ಚಟಗಳಿಗೆ ಬಲಿಯಾಗಬಾರದು. ಅಲ್ಲದೆ ಇಂತಹ ಏನಾದರೂ ಗುಣಲಕ್ಷಣಗಳು ಕಂಡುಬಂದಲ್ಲಿ ಕೂಡಲೇ ಸಮೀಪದ ವೈದ್ಯರ ಸಲಹೆ, ಸೂಚನೆ ಮತ್ತು ಸೂಕ್ತ ಚಿಕಿತ್ಸೆಗಳನ್ನು ಪಡೆದುಕೊಳ್ಳಬೇಕು. ಒಮ್ಮೆ ಇಂತಹ ದುಶ್ಚಟಗಳಿಗೆ ಬಲಿಯಾದಲ್ಲಿ ಅವುಗಳಿಂದ ದೂರವಾಗಲು ಬಹಳ ಕಷ್ಟ, ಆದರೂ ಅಸಾಧ್ಯವೇನಲ್ಲ. ಮನುಷ್ಯ ಮನಸ್ಸು ಮಾಡಿದರೆ ಯಾವುದೂ ಅಸಾಧ್ಯವಲ್ಲ. ಅದಕ್ಕಾಗಿಯೇ ನಮ್ಮ ದಂತ ವಿದ್ಯಾಲಯದಲ್ಲಿ ಸಮುದಾಯ ದಂತ ಚಿಕಿತ್ಸಾ ವಿಭಾಗದಲ್ಲಿ ತಂಬಾಕು ಮುಕ್ತ ಸಲಹಾ ವಿಭಾಗ ಎಂಬ ಪ್ರತ್ಯೇಕ ವಿಭಾಗವಿದೆ. ಇದರಲ್ಲಿ ದುಶ್ಚಟಗಳಿರುವ ರೋಗಿಗಳಿಗೆ ಪ್ರತ್ಯೇಕವಾಗಿ ಅದರಿಂದಾಗುವ ದುಷ್ಪರಿಣಾಮಗಳು, ಈ ದುರಭ್ಯಾಸವನ್ನು ಹೇಗೆ ದೂರ ಮಾಡಬೇಕು ಮತ್ತು ಇದರ ಬಗ್ಗೆ ವಿವರವಾಗಿ ತಿಳುವಳಿಕೆ ನೀಡಲಾಗುವುದು ಮತ್ತು ದುರಭ್ಯಾಸಗಳನ್ನು ಬಿಡಿಸಲು ಸಹಾಯ ಮಾಡುತ್ತೇವೆ. ಒಟ್ಟಿನಲ್ಲಿ ನಿಮ್ಮ ಬಾಯಿಯ ಸಂಪೂರ್ಣ ರಕ್ಷಣೆಗಾಗಿ ಪ್ರತಿಯೊಬ್ಬರೂ ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ವರ್ಷಕ್ಕೊಮ್ಮೆಯಾದರೂ ತೊಂದರೆ ಇರಲಿ ಇಲ್ಲದೇ ಇರಲಿ ದಂತವೈದ್ಯರನ್ನು ಭೇಟಿಯಾಗಿ ಅವರಿಂದ ಸೂಕ್ತ ಸಲಹೆ, ಸೂಚನೆ ಮತ್ತು ಚಿಕಿತ್ಸೆ ಪಡೆದುಕೊಳ್ಳಬೇಕು. ಉತ್ತಮ ಆರೋಗ್ಯಕರವಾದ ಆಹಾರ ಸೇವಿಸಬೇಕು. ಪ್ರತಿದಿನ ಕೇವಲ 3 ನಿಮಿಷಗಳ ಕಾಲ 2 ಬಾರಿ ಬೆಳಿಗ್ಗೆ ಮತ್ತು ರಾತ್ರಿ ಹಲ್ಲುಜ್ಜಬೇಕು. ಏನಾದರೂ ತಿಂದ ನಂತರ ಅಥವಾ ಟೀ ಕಾಫಿ ಕುಡಿದ ನಂತರವೂ ಚೆನ್ನಾಗಿ ಬಾಯಿ ಮುಕ್ಕಳಿಸುವುದು, ದುರಭ್ಯಾಸಗಳಿಗೆ ಬಲಿಯಾಗದೇ ಇರುವುದು. ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಈ ಮೇಲೆ ಹೇಳಿದ ಎಲ್ಲ ನಿಯಮಗಳನ್ನು ಪಾಲಿಸಿದಲ್ಲಿ ನಿಮ್ಮ ಬಾಯಿಯ ಆರೋಗ್ಯವನ್ನು ಸಂಪೂರ್ಣವಾಗಿ ಕಾಪಾಡಿಕೊಳ್ಳಬಹುದು. ಹಾಗಾದಾಗ ಮಾತ್ರ ಬಾಯಿಯ ಆರೋಗ್ಯವೇ ದೇಹದ ಆರೋಗ್ಯ ಎಂಬ ಮಾತು ನಿಜವಾದೀತು. ನಿಮಗೆಲ್ಲರಿಗೂ ತಿಳಿದಿರುವಂತೆ ಕಳೆದ 30 ವರ್ಷಗಳಿಂದ ಶ್ರೀ ಧರ್ಮಸ್ಥಳ ದಂತ ಮಹಾವಿದ್ಯಾಲಯ ಹುಬ್ಬಳ್ಳಿ ಧಾರವಾಡ ಹಾಗೂ ಸಮೀಪದ ಜನರಿಗೆ ಬಾಯಿಯ ಆರೋಗ್ಯದ ಬಗ್ಗೆ ಮಾಹಿತಿ ತಿಳುವಳಿಕೆ ಮತ್ತು ಸೂಕ್ತ ಚಿಕಿತ್ಸೆಗಳನ್ನು ನುರಿತ ದಂತವೈದ್ಯರಿಂದ ಮತ್ತು ಆಧುನಿಕ ತಂತ್ರಜ್ಞಾನದ ಬೆಳವಣಿಗೆಯೊಂದಿಗೆ ಆಧುನಿಕ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸಿಕೊಟ್ಟಿದೆ. ಇದೇ ಏಪ್ರಿಲ್ 22ರಿಂದ ಸಂಜೆ 5-8 ಗಂಟೆಯವರೆಗೂ ಸಹ ನುರಿತ ದಂತವೈದ್ಯರಿಂದ ಇಲ್ಲಿ ಚಿಕಿತ್ಸಾ ಸೌಲಭ್ಯ ಅವಕಾಶವನ್ನು ನಾವು ಸಾರ್ವಜನಿಕರಿಗೆ ಮಾಡ್ತಾ ಇದ್ದೇವೆ. ಎಲ್ಲರೂ ಇದರ ಸದುಪಯೋಗ ಪಡೆಯಬೇಕೆಂಬುದೇ ನಮ್ಮೆಲ್ಲರ ಆಶಯ. ಧನ್ಯವಾದಗಳು. ಡಾಕ್ಟರ್ ಪ್ರೀತಾ ಶೆಟ್ಟಿ ಅವರು ಬಹಳ ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ನಾವು ನಿಮ್ಮ ಕರೆಗಳನ್ನು ತಗೋತೇವೆ. ಹಲೋ ಹಲೋ ಹಲೋ ಹಲೋ, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಡಕೋಳಿಂದ ಗಂಗಪ್ಪ ಸಿದ್ದನ ಅವರು ಮಾತನಾಡ್ತಾರೆ. ಈಗ ಹಲ್ಲು ಗಟ್ಟಿ ಇರ್ತಾವ್ರಿ, ಅವ್ ಗಟ್ಟಿ ಬಿದ್ದು ತೆಗೆದ ಕ್ಯಾಸನು ಹಾಕಕ್ ಬರ್ತಾನ್ರಿ, ಅಂದ್ರೆ 5-6 ಅಷ್ಟ ಗಟ್ಟಿ ಇರ್ತಾವ್ರಿ, ಉಳ್ಕೆದ್ದೆಲ್ಲ ಬಿದ್ದ. ಅಂದ್ರೆ 5-6 ಹಲ್ಲು ಬಾಯಲ್ಲಿ ಗಟ್ಟಿ ಇದೆಯಾ? ಒಂದ್ ಕಡೆ ದೌಡಿ ಎಲ್ಲ ಆರು, ಮುಂದ ಕೆಳಗಿನ ಒಂದ್ 5 ಅಲ್ರಿ, ಇವಷ್ಟು ಗಟ್ಟಿ ಅದಾರ. ಹಾಗಾದ್ರೆ ಏನ್ ಗೊಂದ್ರೆ, ನಿಮ್ದು ಮುಂದಿನ ಹಲ್ ಗಟ್ಟಿ ಇದೆಯಲ್ಲ ಅಥವಾ ದೌಡಿ ಹಲ್ ಗಟ್ಟಿ ಇದೆಯಾ? ದೌಡಿ ಹಲ್ಲು ಎಡಗಡೆ ಮೇಲ್ಗಡೆ ಅಷ್ಟಾದ್ರೆ ಕೆಳಗಿನ ಅಷ್ಟು ಹೋಗ್ಯಾವ್ರಿ. ಅದಕ್ಕೆ ಮತ್ತ ಆ ಹಲ್ಲುಗಳನ್ನ ಪೂರ ಸೆಟ್ ಹಾಕಿಸ್ಕೋಬೇಕು. ಏನಾವ್ ನಷ್ಟ ಹೋಗಿದ್ದು ಅಷ್ಟ ಹಾಕಿಸ್ತೀರ? ಇಲ್ಲ ಇಲ್ಲ, ನೀವು ಗಟ್ಟಿ ಇರೋ ಹಲ್ಲು ಹಾಗೆ ಇರ್ಲಿ, ಬಿದ್ದು ಹೋದ ಹಲ್ಲು ಇದೆಯಲ್ಲ ಅದಕ್ಕೆ ನಾವು ಬೇರೆ ಸೆಟ್ ಹಾಕ್ಬೋದು, ಹಾಕಿ ತೆಗೆಯುವ ಹಲ್ಲು ಸೆಟ್ಟು ಹಾಕ್ಬೋದು. ಯಾಕಂದ್ರೆ ಗಟ್ಟಿ ಇರೋ ಹಲ್ಲನ್ನು ತೆಗೆದು ನೀವು ಬೇರೆ ಫುಲ್ ಸೆಟ್ ಹಾಕಿದ್ರೆ ಅದು ಪ್ರಯೋಜನ ಬರುವುದಿಲ್ಲ. ಯಾಕಂದ್ರೆ ಯಾವತ್ತೂ ನಿಮ್ಮ ಒರಿಜಿನಲ್ ಹಲ್ಲು ಅದು ಯಾವತ್ತೂ ಒಳ್ಳೇದೇ. ಇಲ್ಲ ಇಲ್ಲ, ಅಷ್ಟು ಹಲ್ಲು ತೆಗೆಯೋದು ಬೇಡ. ನಾವು ನೋಡ್ತೇವೆ ಒಂದ್ಸಲ ನಿಮ್ದು ಚೆಕಪ್ ಮಾಡಿ ನೋಡ್ತೇವೆ, ಯಾವ ಹಲ್ಲೆಲ್ಲ ಗಟ್ಟಿ ಇದೆಯಲ್ಲ ಅದರ ಸಪೋರ್ಟ್ ತಕೊಂಡು ನಾವು ಹಲ್ಲು ಇಲ್ದಿದ್ದ ಹಲ್ಲನ್ನೇ ಹಾಕ್ತೇವೆ. ಅದಕ್ಕೆ ಖಾಲಿ ಇದ್ದ ಹಲ್ಲು ಏನಾರ ಇದನ್ನ ಮಾಡ್ತಾರ ಸೆಟ್ ತೋರ್ಸೊಂದು ಬನ್ನಿ ಮೊನ್ನೆ ಬೆಳಗಾವಿ. ಅದಕ್ಕೆ ಹಿಂಗಾಗಿ ಸರ್ ಕಾಯಂ ತೆಗಿಯೋ ಹಲ್ಲ ಏನಿಲ್ಲ ಅಂದ್ರೆ ಪೂರ ಸೆಟ್ಟಿಂಗ್ ಮಾಡ್ತೀರಿ? ಇಲ್ಲ ಇಲ್ಲ, ಹಾಕಿ ತೆಗೆಯುವ ಸೆಟ್ಟು ಇದೆ, ಫಿಕ್ಸ್ಡು ಇದೆ, ಅದನ್ನ ನಾವು ನೋಡ್ತೇವೆ ನಿಮ್ಮ ಒಸಡು ಹೇಗಿದೆ ಅಂತ. ನಿಮ್ಗೆ ಫಿಕ್ಸ್ ಹಾಕ್ಲಿಕ್ಕಾದ್ರೆ ಫಿಕ್ಸ್ ಹಾಕ್ತೇವೆ, ಇಲ್ಲದಿದ್ರೆ ಹಾಕಿ ತೆಗೆಯೋ ಹಲ್ಲಿನ ಕೃತಕ ದಂತ ಪಂಕ್ತಿ ಅಂತ ಹೇಳಿದ್ನಲ್ಲ ನಾನು, ಅದನ್ನ ಹಾಕ್ಬಹುದು. ಗಟ್ಟಿ ಇದ್ದ ಹಲ್ಲೊಂದು ತೆಗೆಯೋದು ಬೇಡ. ಹುಳುಕಲ್ಲು ಒಂದ್ 1/2 ಐತ್ರಿ, ಒಂದ್ 1/2 ಇಲ್ಲ ಅವ್ರು ಹೊಡಿತಿತ್ತು ಅಂತ ಹೇಳ್ತೀರಿ? ಅಂದ್ರೆ ನಾವು ಹಲ್ಲು ಯಾವಾಗ ಕೇಳ್ತೇವಂದ್ರೆ ಹಲ್ಲಿನ ಹುಳುಕನ್ನ ತೆಗಿತೇವೆ. ಹುಳುಕನ್ನು ತೆಗೆದು ಅದಕ್ಕೆ ಬೆಳ್ಳಿ ಅಥವಾ ಅದು ಬೇರೆ ಬೇರೆ ವಿಧಾನ ಮೆಟೀರಿಯಲ್ ಸಿಗುತ್ತೆ. ಆದ್ರೆ ಕೆಲವೊಮ್ಮೆ ನಾವು ಹಲ್ಲು ಹುಳುಕು ಬಹಳ ಇದ್ರೆ ತೆಗೆಯಬೇಕಾದ ಪರಿಸ್ಥಿತಿ ಬರುತ್ತೆ. ನೋಡ್ತೇವೆ, ನೀವು ಒಂದ್ಸಲ ಬನ್ನಿ, ನಾವು ತಪಾಸಣೆ ಮಾಡಿ ನೋಡ್ತೇವೆ. ಅದಕ್ಕೆ ನಿಮ್ಗೆ ಹಲ್ಲನ್ನು ತೆಗಿಬೇಕಾ ಅಥವಾ ಅದನ್ನು ಹಲ್ಲನ್ನು ತುಂಬಿಸಿ ಉಳಿಸಬಹುದಾ ಅಂತ ನೋಡ್ತೇವೆ. ಆಮೇಲೆ ನಾವು ಮುಂದಿನ ಯಾವ ಚಿಕಿತ್ಸೆ ನಿಮ್ಗೆ, ಯಾವ ಕೃತಕ ದಂತ ಪಂಕ್ತಿಯೋ ಅಥವಾ ಹಾಕಿ ತೆಗೆಯೋದು ಅಥವಾ ಫಿಕ್ಸ್ಡ್ ಅಂತ ನೋಡ್ತೇವೆ. ಅಂದ್ರೆ 2-3 ಹಲ್ಲು ಮೇಡಮ್ ಅವ್ರು ನಡಬರ್ಕ ಹೋಗ್ಯಾವ್ರಿ, ಒಂದೊಂದು ಹಲ್ಲು ಹೋಗಿ ಮುಂದಿನ ಹಿಂಗಾಗ್ಯವ್ರ, ಅದ್ರ ಸಂಬಂಧ ಹಾಕ್ಬಹುದು. ಹಾಕ್ಬಹುದು, 2-3 ಹಲ್ಲು ಬಿದ್ದೋದ್ರು ಅದ್ರ ಜಾಗದಲ್ಲಿ ಬೇರೆ ಹಲ್ಲು ಕೂರಿಸಬಹುದು. ಅಲ್ಲ, ಹಾಗೇನಿಲ್ಲ. ಅಂದ್ರೆ ಏನ್ ಗೊತ್ತಾ, ನಮ್ದು ಕಾಲೇಜ್ ಆಗಿರೋದ್ರಿಂದ ನಾವು ವಿದ್ಯಾರ್ಥಿ ಇಲ್ಲಿ ಕಲೀಲಿಕ್ ಬರ್ತಾರಲ್ಲ, ಅವರಿಗೂ ಕಲಿಸ್ಬೇಕಾಗತ್ತೆ. ಅದಕ್ಕೆ ನಾವು 2-3 ಸಲ ಕರಿಬೇಕಾಗತ್ತೆ, ಮತ್ತು ಒಂದೇ ಸಲ ಯಾವುದು ಆಗುದಿಲ್ಲ, ಅಳತೆ ತಗೊಂಡು ಮಾಡ್ಬೇಕಾಗತ್ತೆ. ಬನ್ನಿ ಒಂದ್ಸಲ ನೋಡ್ತೇವೆ ನಾವು, ಬೇರೆ ಕೃತಕದಂತ ವಿಭಾಗವೇ ಇದೆ, ಅಲ್ಲಿಗೆ ಬಂದಾಗ ನಾವು ನೋಡಿ ನಿಮ್ಗೆ ಬೇಕಾದ ಚಿಕಿತ್ಸೆ ಕೊಡ್ತೇವೆ. ಧನ್ಯವಾದಗಳು. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ನಾನು ಅತ್ನಿ ತಾಲೂಕಿನಿಂದ ಮಲ್ಲಿಕಾರ್ಜುನ್ ಅಂತ ಮಾತಾಡೋದು. ಕೇಳ್ರಿ, ನಿಮ್ ಪ್ರಶ್ನೆ ಏನು ಅಂತ? ನಮ್ಗೆ ಇವಾಗ 42 ಇಯರ್ಸ್ ಮ್ಯಾಮ್. ಹಾ ಹೇಳಿ. ನನ್ ಸ್ವಂತ ತಪ್ಪಿಂದ ಅಡಿಕೆ ಜಿಗಿಯೋದ್ರಿಂದ ಮತ್ತೆ ರಾತ್ರಿ ನಿದ್ದೆಯಲ್ಲಿ ಹಲ್ಲು ಕಡಿತಾರಂತಲ್ಲ, ಆತರ ಮಾಡೋದ್ರಿಂದ ನಮ್ ಎಲ್ಲ ಹಲ್ಲುಗಳು ಚೂಪ್ ಆಗಿದೆ ಮ್ಯಾಮ್. ಚೂಪ್ ಆಗಿದೆಯಾ? ಹಾ, ಚೂಪ್ ಆಗಿದೆ. ಅದ್ ಈಗ ನಾನು ಡಾಕ್ಟರ್ ಕೇಳ್ಬಿಟ್ರೆ ಒಂದ್ 2 ಹಲ್ಲ ನಾನು ತೆಗ್ದ್ಬಿಟ್ಟಿದೀನಿ. ನೋಡಿ ಮಲ್ಲಿಕಾರ್ಜುನ್ ಅವ್ರೆ, ಮೊದಲನೇದಾಗಿ ನೀವು ಅಡಿಕೆ ತಿನ್ನುವ ಅಭ್ಯಾಸ ಬಿಡ್ಬೇಕು. ನಾನು ಹೇಳಿದೆ, ನೀವು ಕೇಳಿಸ್ಕೊಂಡಿರ್ಬೋದು ನಂದು, ಫಸ್ಟ್ ಮೊದಲನೇದಾಗಿ ಆ ಅಭ್ಯಾಸ ಬಿಡ್ಬೇಕು. ಆಮೇಲೆ ನೀವು ಅಷ್ಟು ಹಲ್ಲು ತೆಗೆಸ್ಕೊಳ್ಳೋದು ಬೇಡ. ಈಗ ಒಂದ್ಸಲ ನೀವು ನಮ್ಮ ದಂತ ಮಹಾವಿದ್ಯಾಲಯಕ್ಕೆ ಬನ್ನಿ, ನಾವು ನೋಡ್ತೇವೆ, ಚೆಕಪ್ ಮಾಡಿ ಹೇಳ್ತೇವೆ. ಅಂದ್ರೆ ನಿಮ್ಗೆ ಹಲ್ಲು ಉಳಿಸ್ಕೊಳ್ಬಹುದಾ ತೆಗಿಬಹುದಾ ಅಂತ, ಯಾವ್ಯಾವ ಹಲ್ಲು ತೆಗಿಬೇಕಲ್ಲ, ಹಲ್ಲು ಯಾವಾಗ ತೆಗಿಬೇಕಂದ್ರೆ ಒಂದು ತುಂಬಾ ಹುಳುಕಾಗಿ ಹಲ್ಲು ಏನೂ ಅದು ಉಳಿಸ್ಲಿಕ್ಕೆ ಆಗುದೇ ಇಲ್ಲ ಅಂತ ಹೇಳಿದ್ರೆ ತೆಗಿಬೇಕಾಗತ್ತೆ. ಅಲ್ದಿದ್ರೆ ಹಲ್ಲು ಅಲಗಾಡಲು ಪ್ರಾರಂಭ ಆದ್ರೆ, ತುಂಬಾ ಅಲಗಾಡ್ತಾ ಇದ್ರೆ ಏನೂ ಮಾಡಿ ಅದನ್ನು ಉಳಿಸ್ಲಿಕ್ಕೆ ಆಗುದಿಲ್ಲ. ಅಂತ ಪರಿಸ್ಥಿತಿಯಲ್ಲಷ್ಟೇ ನಾವು ಹಲ್ಲನ್ನ ಕೀಳ್ತೇವೆ. ಅಂದ್ರೆ ಮೇಡಮ್ ನನ್ ಇವಾಗ ಅಲ್ಲಿಂದ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಆಫೀಸ್ ಅಲ್ಲಿ ನನಗೆ ಮುಜುಗರ ಆಗುತ್ತೆ, ಆದ್ರಿಂದ ಎಲ್ಲ ಸತ್ ಹಾಕ್ಬೇಕು ಅಂತ ವಿಚಾರ ಇದೆ. ಅಲ್ಲ ನಿಮ್ಗೆ ನೋಡಿ ಯಾಕೆ ಮುಜುಗರ ಆಗುತ್ತೆ ಹೇಳಿ, ಆ ಅಭ್ಯಾಸದಿಂದ. ಸರಿ ಮ್ಯಾಮ್. ಹಾ, ಮೊದಲನೇದಾಗಿ ನೀವು ನಿಮ್ಗಿರುವ ಆ ದುರಭ್ಯಾಸ ಅದನ್ನ ಆದಷ್ಟು ಒಂದೇ ಯಾವುದೇ ಅಭ್ಯಾಸ ಇದ್ರು ಮನುಷ್ಯನಿಗೆ ಒಂದೇ ಸಲ ಬಿಡ್ಲಿಕ್ಕೆ ಆಗುದಿಲ್ಲ, ನಿಧಾನ ಬಿಡ್ತಾ ಬರ್ಬೇಕು. ಹೌದು, ಸಪರೇಟ್ ನಮ್ಮ ಸಮುದಾಯದಂತ ಚಿಕಿತ್ಸಾ ವಿಭಾಗದಲ್ಲಿ ಟೊಬ್ಯಾಕೋ ಸೆಸೇಷನ್ ಸೆಲ್ ಅಂತ ಇದೆ. ನಾವು ಅಲ್ಲಿಗೆ ಬರುವ ಪೇಷಂಟ್ಗಳಿಗೆ ನೀವು ಹೇಗೆ ಅದು ದುರಭ್ಯಾಸಗಳನ್ನು ಬಿಡುವುದು ಅದನ್ನು ಸಹ ಸ್ಟೆಪ್ ವೈಸ್ ಹೇಳಿಕೊಡ್ತೇವೆ. ಆಮೇಲೆ ಅದರ ತರದ್ದೇ ಕೆಲವು ಇನ್ನೊಂದು ಮೆಟೀರಿಯಲ್ಸ್ ಇಂದ ಈ ಬಬಲ್ ಗಮ್ ತರ ಚೂಯಿಂಗ್ ಗಮ್ ತರದ್ದಿರದೆ ಅದನ್ನು ಕೊಟ್ಟು ನಿಮಗೆ ನಿಧಾನ ಅಭ್ಯಾಸ ಹೇಗೆ ಬಿಡಬೇಕು ಅದ್ರ ಬಗ್ಗೆ ತಿಳುವಳಿಕೆ ಹೇಳ್ತೇವೆ. ನೀವು ಒಂದ್ಸಲ ಬನ್ನಿ ನಮ್ಮ ಕಾಲೇಜಿಗೆ, ಬನ್ನು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನೋಡ್ಕೊಂಡು ಹೋಗಿ. ಬೆಳಗಾಂ ಬ್ರಾಂಚ್ ಇದೆ? ಇಲ್ಲ, ಬೆಳಗಾಂ ಅಲ್ಲಿಲ್ಲ, ಅಲ್ಲಿ ಇನ್ನೊಂದು ಬೇರೆಯವರ ಡೆಂಟಲ್ ಕಾಲೇಜ್ ಇದೆ, ನಮ್ದು ಇಲ್ಲಿ ಧಾರವಾಡದಲ್ಲಿ ಅಷ್ಟೇ ಇದೆ, ಧರ್ಮಸ್ಥಳ ದಂತ ಮಹಾವಿದ್ಯಾಲಯ. ಆಯ್ತಾಯ್ತು, ಬನ್ನಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಹೆಸರು, ಎಲ್ಲಿಂದ ಮಾತಾಡ್ತಿದ್ದೀರಿ? ದಾಂಡ ವೀರಗೌಡ ಪಾಟೀಲ್ ಮೇಡಮ್. ವೀರಗೌಡ ಪಾಟೀಲ್ ರೀ, ನೀವು ಡಾಕ್ಟರ್ ಏನು ಅಂತ ಕೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ಅದೇ ನಿಮ್ಮ ಮಾಹಿತಿಯಲ್ಲಿ ತುಂಬಾ ಚೆನ್ನಾಗಿ ಸಾಕಷ್ಟು ಮಾಹಿತಿ ಕೊಟ್ರಿ ಮೇಡಮ್ ನೀವು. ಧನ್ಯವಾದಗಳು. ಆಮೇಲೆ ನಿಮ್ಮ ಅನುಭವನೇ ಸಾಕಷ್ಟು ಇದೆ, ಅದು ಒಂದು ಸಂತೋಷ. ಈಗ ನನ್ನ ಪ್ರಶ್ನೆ ಅಂದ್ರೆ ಮೇಡಮ್, ಹೇಳಿ. ಈಗ ಎರಡು ಇವು ಸಾಮಾನ್ಯ ಪ್ರಶ್ನೆ ಆದ್ರೂ ಇದ್ರ ಬಗ್ಗೆ ಯಾರು ಕೇಳ್ತಾರಲ್ಲ ಅನ್ನೋದಕ್ಕೆ ನಾನು ಸ್ವಲ್ಪ ಕೇಳ್ತಾ ಇದ್ದೆ ಮೇಡಮ್. ಒಂದೇದು ಬಾಯಿಂದ ವಾಸನೆ ಬರೋದಕ್ಕೂ ಮತ್ತೆ ಹಲ್ಲುಗಳ ಒಸಡಿಗೂ ಅಥವಾ ಹಲ್ಲುಗಳಿಗೆ ಅದು ಏನ್ ಸಂಬಂಧ ಅಂತ ಒಂದು ಮೊದಲನೇ ಪ್ರಶ್ನೆ ಮೇಡಮ್. ಅದು ಮುಗಿಸಿದ ಮೇಲೆ ಇನ್ನೊಂದು ಚಿಕ್ಕ ಪ್ರಶ್ನೆ ಇದೆ ಮೇಡಮ್, ಹೇಳ್ತೇನೆ ಕೇಳಿ. ಈಗ ಬಾಯಿಂದ ವಾಸನೆ ಬರುವುದಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ? ಈಗ ನೀವು ಬಾಯಿಯಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲೂ ಈಗ ಕೊಳೆ ಅಥವಾ ಕಸ ತುಂಬಾ ದಿನಗಳವರೆಗೆ ಹಾಗೆ ಇದ್ರೆ ಮನೆಯಲ್ಲೂ ಸಹ ಒಂಥರ ಹೊಲಸು ವಾಸನೆ ಬರುತ್ತೆ. ಹಾಗೆಯೇ ನಿಮ್ಮ ಬಾಯಿಯನ್ನು ಸಹ ನೀವು ಕ್ಲೀನ್ ಮಾಡ್ಕೊಳ್ಳದೇ ಇದ್ರೆ ಅಥವಾ ತುಂಬಾ ಕೊಳೆ ಹಿಡ್ಕೊಂಡಿದ್ರೆ ಬಾಯಿಯಿಂದ ವಾಸನೆ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ನೀವು ವರ್ಷಕ್ಕೆ ಒಂದು ಸಲ ಆದ್ರೂ ನಿಮ್ಗೆ ಹಲ್ ನೋವಿಲ್ಲದೆ ಇದ್ರೂ ಪರವಾಗಿಲ್ಲ, ದಂತ ವೈದ್ಯರ ಹತ್ರ ಹೋಗಿ ಒಂದ್ಸಲ ಕ್ಲೀನಿಂಗ್ ಮಾಡಿಸ್ಕೊಳ್ಬೇಕು. ಖಂಡಿತ ಇದರಿಂದ ನಿಮ್ದು ಆ ಬಾಯಿಂದ ಹೊಲಸು ವಾಸನೆ ಬರುವುದು ಕಡಿಮೆ ಆಗುತ್ತೆ. ಆಮೇಲೆ ಮೇಡಮ್, ಈಗ ಒಂದು ಒಬ್ಬ ಮನುಷ್ಯ ದಿನಕ್ಕೆ ಎರಡು ಸಲ ಬ್ರಷ್ ಮಾಡ್ಬೇಕು ಅನ್ನೋದು ಒಂದು ಕಡೆ ಮೇಡಮ್, ಎಷ್ಟು ನಿಮಿಷ ಬ್ರಷ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೇನೆ. ನೋಡಿ, ಪ್ರತಿಯೊಬ್ಬರು ದಿನಕ್ಕೆ ಎರಡು ಸಲ ಬ್ರಷ್ ಮಾಡಿದ್ರೆ ಬಹಳ ಒಳ್ಳೇದು. ಆಮೇಲೆ ಹೆಚ್ಚು ನಿಮಿಷ ಬೇಡ, ನೀವು ಕೇವಲ 3 ನಿಮಿಷಗಳ ಕಾಲ ಬ್ರಷ್ ಮಾಡಿ ಅಷ್ಟೇ ಸಾಕು. ಯಾಕಂದ್ರೆ ಕೆಲವರು ಹೇಳ್ತಾರೆ, ನಮ್ಮ ಕಾಲೇಜಿಗೆ ಬರೋ ಪೇಷಂಟ್ಗಳು, ನಾವು 10 ನಿಮಿಷಗಳ ಕಾಲ ಬ್ರಷ್ ಮಾಡ್ತೀವಿ. ಆದ್ರೆ ಹೇಗೆ ಬ್ರಷ್ ಮಾಡ್ತೀರಿ ಗೊತ್ತಾ? ಅದು ಬಟ್ಟೆ ತಿಕ್ತಿರಲ್ಲ ಹಾಗೆ ಬ್ರಷ್ ಮಾಡ್ತೀರಿ. ನೀವು ಮೇಲ್ಭಾಗದ ಹಲ್ಲನ್ನು ಮೇಲಿಂದ ಕೆಳಕ್ಕೆ, ಕೆಳಭಾಗದ ಹಲ್ಲನ್ನು ಕೆಳಗಿನಿಂದ ಮೇಲಕ್ಕೆ, ಆಮೇಲೆ ಹಲ್ಲಿನ ಒಳಭಾಗವನ್ನು ಸಹ ನೀವು ಬ್ರಷ್ ಮಾಡ್ಬೇಕು. ಎಲ್ಲಾ ಭಾಗವನ್ನು ಚೆನ್ನಾಗಿ ಬ್ರಷ್ ಮಾಡೋದ್ರಿಂದ ಬರೀ 3 ನಿಮಿಷಗಳ ಕಾಲ ಸರಿಯಾದ ವಿಧಾನದಿಂದ ನೀವು ಬ್ರಷ್ ಮಾಡಿದರೆ ನಿಮ್ಮ ಬಾಯಿಯ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಬಹುದು. ಈಗ ಏನಾಗಿದೆ ಅಂದ್ರೆ, ಮೊದ್ಲು ಆ ಸ್ಟೀಲ್ ಟಂಕ್ ಕ್ಲೀನರ್ ಬರ್ತಿತ್ತು, ಈಗ ಬ್ರಷ್ ಇದೆ ನೋಡಿ, ಆ ಬ್ರಷ್ನ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಇರಪ್ಷನ್ ತರ ಇರುತ್ತೆ, ಅದರಲ್ಲೇ ನೀವು ನೀರ್ ಹಾಕಿ ನಾಲಿಗೆಯನ್ನು ಸಹ ಕ್ಲೀನ್ ಮಾಡ್ಕೊಳ್ಬಹುದು. ಧನ್ಯವಾದ. ಹಲೋ, ಹಲೋ. ಹಾ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ಮೇಡಮ್ ನಮಸ್ತೆ, ನಾವು ಬೆಳಗಾವಿಯಿಂದ ಮಾತಾಡುದು. ಮೇಡಮ್ ನಮ್ ಪ್ರಶ್ನೆ ಏನಂದ್ರೆ, ಹೇಳಿ ಹೇಳಿ ಅಮ್ಮ. ನಮ್ಗೆ ಸ್ವೀಟ್ ಜಾಸ್ತಿ ತಿಂದಾಗ ಹಲ್ಲು ಜುಮ್ ಜುಮ್ ಅಂತಾವ್ರಿ ಮೇಡಮ್, ಇದಕ್ಕೇನ್ ಪರಿಹಾರ? ಅದಕ್ಕೆ ಒಂದು ಪರಿಹಾರ ಅಂದ್ರೆ ಸ್ವೀಟ್ ಕಡಿಮೆ ತಿನ್ಬೇಕಮ್ಮ. ನಾವು ಜಾಸ್ತಿ ತಿನ್ನೋದೇನ್ರಿ ಮೇಡಮ್? ಹಾ, ಅದ್ ಏನ್ ಗೊತ್ತಮ್ಮ, ನೀವು ಸ್ವೀಟ್ ತಿಂದಾಗ ಹಲ್ಲು, ನಿಮ್ದು ಹಲ್ಲಿನ ಹೊರ ಪದರ ಇರುತ್ತಲ್ಲ ಅದು ಸವಿದು ಹೋಗಿರುತ್ತೆ. ಅದಕ್ಕೆ ನೀವು ಆದಷ್ಟು ಡಿಸೆನ್ಸಿಟೈಸಿಂಗ್ ಪೇಸ್ಟ್ ಅಂತ ಕೊಡ್ತೀವಿ ನಾವು, ಅದು ಹಲ್ಲಿದು ಜುಮ್ ಅನ್ನೋದು ಕಡಿಮೆ ಆಗಲಿಕ್ಕೆ. ಈ ಬೇರೆ ಪೇಸ್ಟ್ಗಿಂತ ನಾವು ಕೊಡುವ ಪೇಸ್ಟ್ ಒಂದ್ಸಲ ದಂತವೈದ್ಯರನ್ನು ಭೇಟಿಯಾಗಿ, ಆಮೇಲೆ ಸ್ವೀಟ್ ತಿಂದ ನಂತರ ಅಥವಾ ಟೀ ಕಾಫಿ ಏನು ಕುಡಿದ ನಂತರೂ ನೀವು ನೀರಿನಿಂದ ಬಾಯಿ ಮುಕ್ಕಳಿಸ್ಬೇಕು. ಆಮೇಲೆ ಒಂದು ಡಿಸೆನ್ಸಿಟೈಸಿಂಗ್ ಪೇಸ್ಟ್ ಅಂತ ಬರುತ್ತೆ, ನೀವು ರೆಗ್ಯುಲರ್ ಯೂಸಿಗೆ ಅಂದ್ರೆ ಪ್ರತಿದಿನ ಅದೇ ಪೇಸ್ಟಲ್ಲಿ ಬ್ರಷ್ ಮಾಡಿ. ಸರಿಯಾದ ವಿಧಾನದಿಂದ ಬ್ರಷ್ ಮಾಡ್ಬೇಕಮ್ಮ, ಹೇಗೆ ತಿಕ್ಕಬಾರ್ದು ಹಲ್ಲನ್ನ. ಧನ್ಯವಾದಗಳು. ಧನ್ಯವಾದಗಳು. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ, ತಮ್ಮ ಹೆಸರು? ನಾನು ಗುಲ್ಬರ್ಗ ಜಿಲ್ಲೆ ಶಹಾಬಾದ್ ತಾಲೂಕು ತನ್ಸನಾಳಿ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಮಾತಾಡೋದು ಮೇಡಮ್. ಕೇಳ್ರಿ ನಿಮ್ಮ ಪ್ರಶ್ನೆ. ನಮಸ್ತೆ ಡಾಕ್ಟರ್ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್ ಅವರ ಕೆಲವರಿಗೆ ಹಲ್ಲುಗಳು ಬ್ರಷ್ ಮಾಡ್ದಂಗೆಲ್ಲ ಅದ್ರದ್ದು ಚೂರ್ ಚೂರ್ ಚೂರ್ಗಳೆಲ್ಲ ಹೊರಗೆ ಬರ್ತಾ ಇರ್ತಾವಲ್ಲ, ಅದು ಏನು ಯಾಕೆ ಕಾರಣ, ಏನು ಎದುರಿಸಬಹುದು? ಅದು ಏನಂದ್ರೆ ಹಲ್ಲು ಮತ್ತು ಒಸಡಿನ ನಡುವೆ ಕೊಳೆ ಹಿಡ್ಕೊಂಡಿರುತ್ತೆ. ಹಲ್ಲು ಮತ್ತು ಒಸಡಿನ ನಡುವೆ ನೀವು ಬ್ರಷ್ ಮಾಡಿದಾಗ ಆ ಚೂರ್ ಚೂರೇ ಕೊಳೆ ಎದ್ದು ಬರುತ್ತೆ. ಇಲ್ಲ, ಕೊಳೆನೂ ಎದ್ದು ಬರುತ್ತೆ ಮೇಡಮ್, ಮತ್ತೆ ಹಲ್ಲುಗಳನ್ನು ಸ್ವಲ್ಪ ಇದನ್ನು ಕಿತ್ಕೊಂಡು ಬಂದಂಗೆ ಆಗುತ್ತೆ ಮೇಡಮ್. ಕೆಲವೊಮ್ಮೆ ಇದು ಹಲ್ಲು ಹುಟ್ಟುವಾಗಲೇ ಅದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಇದ್ರೆ ಹಲ್ಲು ಬಹಳ ಬ್ರಿಟಲ್ ಆಗಿರುತ್ತೆ. ಆಮೇಲೆ ಈ ಫ್ಲೋರೋಸಿಸ್ ಅಂತ ಹೇಳ್ತೇವೆ ನೋಡಿ, ಹಲ್ಲು ಹುಟ್ಟುವಾಗ ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಾಗಿದ್ರೆ ಹಲ್ಲು ಬಹಳ ಬ್ರಿಟಲ್ ಆಗಿರುತ್ತೆ. ಇದು ಸಾಮಾನ್ಯವಾಗಿ ಗದಗ್, ಮುಂಡರ್ಗಿ, ಗುಲ್ಬರ್ಗದಲ್ಲೂ ಸ್ವಲ್ಪ ಫ್ಲೋರೈಡ್ ಪ್ರಮಾಣ ಕುಡಿಯೋ ನೀರಿನಲ್ಲಿ ಜಾಸ್ತಿ ಇರುತ್ತೆ, ಅಂಥವರಲ್ಲಿ ಈ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಆದಷ್ಟು ನೀವು ಮೀಡಿಯಂ ಬ್ರಷಲ್ಲಿ ಸರಿಯಾದ ವಿಧಾನದಲ್ಲಿ ಬ್ರಷ್ ಮಾಡಬೇಕು. ಅಂದ್ರೆ ಹಲ್ಲು ಒಂಥರ ಕಂದು ಬಣ್ಣಕ್ಕೆ ಬಂದಿದೆಯಾ? ಇಲ್ಲ, ಕಂದ ಏನಿಲ್ಲ ಮೇಡಮ್, ಎಲ್ಲ ಹಲ್ಲುಗಳು ಏನಾದ್ರು ಬ್ರಷ್ ಡೈಲಿ ಎರಡ್ ಸಲ ಬ್ರಷ್ ಮಾಡಿದ್ರು ಅದು ಹಲ್ಲುಗಳು ಚಕ್ಳಿ ಆ ತರ ಕಿತ್ತೆ. ಹೌದು, ಅದು ನೀವು ಮೋಸ್ಟ್ ಪ್ರಾಬಬ್ಲಿ ಕುಡಿಯುವ ನೀರಿನಲ್ಲಿರುವ ಫ್ಲೋರೈಡ್ ನ ಪ್ರಮಾಣ ಹೆಚ್ಚಾಗಿದ್ರೆ ಹಲ್ಲು ಹುಟ್ಟುವಾಗ್ಲೇ ಸ್ವಲ್ಪ ಬ್ರಿಟಲ್ ಆಗಿರುತ್ತವೆ. ಬ್ರಿಟಲ್ ಅಂದ್ರೆ ಇದು ಒಣಗಿದ ಮರದ ತರ. ಕೆಲವೊಬ್ರು ಕೇಳಿದ್ರೆ ಇವೆಲ್ಲ ಹಿಟ್ ಹಲ್ಲುಗಳು ಅದಾವ ಆ ತರ? ಅದೇ ಅದೇ ಹಿಟ್ ಹಲ್ ಅಂತ ಹೇಳ್ತಾರೆ. ಅಥವಾ ಕೆಲವೊಮ್ಮೆ ಹಲ್ಲಿನಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗಿದ್ರೂ ಹಲ್ಲಾಗುತ್ತೆ. ಅದಕ್ಕೆ ನೀವು ಸ್ವಲ್ಪ ಮೀಡಿಯಂ ಬ್ರಷ್ ಅಲ್ಲಿ ನಿಧಾನ ಬ್ರಷ್ ಮಾಡ್ಕೋಬೇಕು. ಆಮೇಲೆ ಒಂದು ಸಮೀಪದ ದಂತವೈದ್ಯರನ್ನು ಭೇಟಿಯಾಗಿ ಅವರಿಂದಲೂ ಸಹ ಸೂಕ್ತ ಸಲಹೆ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದು ಒಳ್ಳೇದು. ನೀವು ಇಲ್ಲಿಗೆ ಬರ್ಲಿಕ್ಕಾದ್ರೆ ನಮ್ಮ ದಂತ ಮಹಾವಿದ್ಯಾಲಯಕ್ಕೆ ಬನ್ನಿ. ಧನ್ಯವಾದಗಳು, ಧನ್ಯವಾದಗಳು. ಹಲೋ ಲತಾ ಮೇಡಮ್ ಅವರಿಗೂ ಡಾಕ್ಟರ್ಗೆ ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳ್ರಿ ನಿಮ್ ಪ್ರಶ್ನೆ ಏನು? ನಾನು ಶಿರೋಳದಿಂದ ನಿಯಮಿತ ಕೇಳುವಾಗ ಉದಯಟಿರೋದು ಮೇಡಮ್ ಮಾತಾಡ್ತಾ ಇರೋದು. ಮೇಡಮ್, ಈಗ ಬಲದೌಡೆಯ ಒಸಡುಗಳು ಉಬ್ಬಿರ್ತಾವಲ್ಲ, ಇದು ಎದಕ್ಕೆ ಕಾರಣ ಅಂತ ಒಂದು ಪ್ರಶ್ನೆ ಮೇಡಮ್. ಎಣದ್ದು ಈಗ ಒಸಡಿಗಳು ಉಬ್ಬತಾವ ರೀ, ಅದೊಂದು. ಆಮ್ಯಾಗ 18 ವರ್ಷ ಪೂರೈಸಿದ ಮಕ್ಕಳಿಗೆ ರೀ ಬುದ್ಧಿ ಎಲ್ಲ ಬರ್ತಾವ ಅಂತಾರಲ್ಲ ಮೇಡಮ್, ಹೌದು, ಎಲ್ಲಾ ಕೇಳುವರಿಗೆ ಅನುಕೂಲ ಆಗುವ ಸಂಬಂಧ ಒಂದು ಪ್ರಶ್ನೆ ಕೇಳಾಗ್ತೀನಿ ಮೇಡಮ್. ನಾನು ಹೇಳಿ, ಅದಕ್ಕೆ ಯಾವ ತರ ನೀವು ಚಿಕಿತ್ಸೆ ಕೊಡ್ತೀರಿ ಅಂತ ಹೇಳ್ಬೇಕು. ಯಾಕಂದ್ರೆ 18 ವರ್ಷ ತುಂಬಿದ ಕಡೆ ಅಲ್ಲಿ ಬರ್ತಾವ ನೋಡಿ ಮೇಡಮ್, ಹೌದು, ತುಂಬಾ ತೊಂದ್ರೆ ಉಂಟು ಮಾಡ್ತಾವ, ನೀವು ಪೀಠಿಕೆ ಒಳಗ ಹೇಳಿಲ್ಲ ಮೇಡಮ್. ಹೌದು, ಅದಕ್ಕೆ ಏನ ಪರಿಹಾರ ಅನ್ನೋ ಬಗ್ಗೆ ಹೇಳ್ಬೇಕಂತ. ನೋಡಿ, ಒಸಡು ಉಬ್ಬಿಕೊಳ್ಳುವುದಕ್ಕೆ ಮುಖ್ಯ ಕಾರಣ ಅಂದ್ರೆ ಒಸಡಿನಲ್ಲಿ ಕೊಳೆ ತುಂಬಿಕೊಳ್ಳುತ್ತೆ. ಆಯ್ತಾ? ಆಮೇಲೆ ನೀವು ಬುದ್ಧಿವಂತಿಕೆ ಹಲ್ಲು ಅಂತ ಹೇಳಿದ್ರಲ್ಲ, ಕೊನೆಯ ಹಲ್ಲು, ಆ 18 ವರ್ಷದ ನಂತರ ಕೆಲವರಿಗೆ 18 ಅಲ್ಲ 50 ವರ್ಷ ಆದ್ಮೇಲೂ ಆ ಬುದ್ಧಿವಂತಿಕೆ ಹಲ್ಲು ಬರುವುದಿಲ್ಲ. ಈಗ ಕೆಲವು ಮಂದಿ ಇಲ್ರಿ ಬಹಳ ತೊಂದ್ರೆ ಪಟ್ಟಾರಿ ಮೇಡಮ್, ಕಡೆ ಹಲ್ಲು ಬರುವಾಗ ರೀ ಇಲ್ಲ ರಾಮದುರ್ಗ ಹೋಗಿ ತೋರಿಸ್ಕೊಂಡು ಬಹಳ ತೊಂದ್ರೆ ಅನುಭವಿಸಿದ್ರ, ಅದಕ್ಕೆ ಏನಾರ ಪರಿಹಾರ ನಿಮ್ಮಲ್ಲಿ ಇದ್ರ? ಅಲ್ಲ, ಏನಂದ್ರೆ ಆ ತೊಂದ್ರೆ ಎಲ್ರಿಗೂ ಬರ್ಬೇಕಂತಿಲ್ಲ, ಕೆಲವರಲ್ಲಿ ಬರುತ್ತೆ. ಯಾಕಂದ್ರೆ ಅದು ಆ ಬುದ್ಧಿ ಹಲ್ಲುಗಳು 18 ವರ್ಷದ ನಂತರವೇ ಬರುವುದು ಎಲ್ರಿಗೂ ಸಾಮಾನ್ಯವಾಗಿ. ಅಲ್ರಿ ಬರ್ತೈತಿ ಮೇಡಮ್, ಅಲ್ಲಿ ಪರಿಹಾರ ನಿಮ್ಮಲ್ಲಿ ಏನಾರ ಇದ್ರ? ಪರಿಹಾರ ಅಂದ್ರೆ ನಿಮ್ಗೆ ಅದು ಬಹಳ ತೊಂದ್ರೆ ಬಂದ್ರೆ ಆ ಹಲ್ಲನ್ನು ಕೇಳಿಸ್ಕೊಳ್ಳೇಬೇಕು. ಯಾಕಂದ್ರೆ ಅದರಿಂದ ನಿಮ್ಗೆ ಏನು ತೊಂದರೆ ಆಗುದಿಲ್ಲ. ನಿಮ್ಗೆ ಹಲ್ಲು ನೋವು ಅಂತಹ ಪರಿಸ್ಥಿತಿ ಇದ್ದಾಗ ಆ ಕನೆ ಹಲ್ಲುಗಳನ್ನು ಬುದ್ಧಿ ಹಲ್ಲು ಅಂತ ಹೇಳಿದ್ರಲ್ಲ, ಅದನ್ನು ಕೇಳಿಸ್ಕೊಳ್ಳೋದು ಒಂದೇ ಪರಿಹಾರ. ಯಾಕಂದ್ರೆ ಒಸಡಿ ದೌಡಿ ಉಬ್ಬಿ ಬಿಡ್ತದೆ, ಆಗೋದಿಲ್ಲ, ಸಂಕಟ ಪಟ್ಟರ ಮೇಡಮ್, ಅದಕ್ಕೆ ಕೇಳಿದೆ. ಅದಕ್ಕೆ ಅಂತ ಏನಾದ್ರು ತೊಂದರೆ ಬಂದಲ್ಲಿ ಅಂದ್ರೆ ಅದು ಮೇಲೆ ಬರ್ಲಿಕ್ಕೆ ಸರಿ ಜಾಗ ಇರುವುದಿಲ್ಲ ಅಲ್ಲಿ ಬಾಯಿಯಲ್ಲಿ, ಅದನ್ನು ತೆಗಿಸಬೇಕು, ಅದನ್ನು ತೆಗಿಸ್ಲೇಬೇಕು, ಬೇರೆ ಏನು ಅದಕ್ಕೆ ಪರಿಹಾರ ಇರುವುದಿಲ್ಲ. ಬಾಯಿ ಒಸಡು ಉಬ್ಬಿಕೆ ಏನ? ಒಸಡು ಉಬ್ಬಲಿಕ್ಕೆ ನಾ ಮೊದಲೇ ಹೇಳಿದೆಲ್ಲ, ಈ ಹಲ್ಲು ಮತ್ತು ಒಸಡಿನ ಮಧ್ಯೆ ಕೊಳೆ ಸೇರ್ಕೊಂಡಿರುತ್ತೆ, ಆಗ ನಿಮ್ಗೆ ಒಸಡು ಉಬ್ಬಿಕೊಂಡು ನೀವು ಬ್ರಷ್ ಮಾಡುವಾಗ ಬಾಯಿಯಿಂದ ರಕ್ತ ಬರುತ್ತೆ. ಅದಕ್ಕೆ ದಂತ ವೈದ್ಯರ ಹತ್ರ ಭೇಟಿಯಾಗಿ ಅವರು ಕ್ಲೀನ್ ಮಾಡ್ತಾರೆ ಸರಿಯಾಗಿ. ನಾ ಹೋಗಿದ್ದೆ ಮೇಡಮ್, ಅವರಿಗೆ ಏನಂದ್ರೆ ಸಿ ವಿಟಮಿನ್ ಕಡಿಮೆ ಇದ್ದ? ಇಲ್ಲ ಇಲ್ಲ, ಹಾಗೇನಿಲ್ಲ ಹಾಗೇನಿಲ್ಲ. ಒಸಡು ಉಬ್ಬಿಕೊಂಡ್ರೆ ನೀವು ಒಂದ್ಸಲ ಕ್ಲೀನ್ ಮಾಡಿಸಿದ್ರೆ ಆಮೇಲೆ ಸರಿಯಾಗಿ ಒಸಡಿನ ಮಸಾಜ್ ಮಾಡೋದ್ರಿಂದ ಅದು ಸರಿಯಾಗತ್ತೆ. ಆಯ್ತು, ಥ್ಯಾಂಕ್ ಯು ಮೇಡಮ್. ಓಕೆ, ಧನ್ಯವಾದಗಳು. ಹಲೋ, ಹಲೋ, ಹಾ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ನಮಸ್ಕಾರ ಮೇಡಮ್. ಹಾ ನಮಸ್ಕಾರ, ನಾವು ಮುಗವ ತಾಲೂಕು ಲೋಕಾಪುರದಿಂದ ಲೋಕಾನ್ನ ಸಕ್ಕರೆ ಮಾತಾಡಿದ್ರೆ, ಅದ ನಮ್ದು ಸ್ವೀಟ್ ತಿನ್ನೋದ್ಲೇ ಲೆಫ್ಟ್ ಸೈಡ್ ರೀ, ಹೇಳಿ ಹೇಳಿ. ಭಯಂಕರ ಪೇನ್ ಬರ್ತಿದ್ರಿ ಮುಂದ ಬಿಸಿನೀರ ಮತ್ತ ತಣ್ಣೀರ ಇವ್ ಕುಡಿದ್ವಿ ಅಂದ್ರು ಭಯಂಕರ ಪೇನ್ ಬರ್ತದ್ರಿ. ಏನಂದ್ರೆ ಈ ಸಿಹಿ ತಿಂಡಿ ತಿಂದಾಗ ಅಥವಾ ತಣ್ಣನೆ ನೀರು ಕುಡಿದಾಗ ಜುಮ್ ಅನ್ಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಈ ಹಲ್ಲಿನ ಹೊರಪದರ ಇದೆಯಲ್ಲ ಅದು ಇದು ಹೋಗಿರುತ್ತೆ, ಕರ್ಗಿ ಹೋಗಿರುತ್ತೆ. ಅದಕ್ಕೆ ನೀವು ಆದಷ್ಟು ತಣ್ಣನೆ ನೀರು ಕಡಿಮೆ ಕುಡಿಬೇಕು. ಆಮೇಲೆ ನೀವು ಪೇಸ್ಟ್ ಇದೆಯಲ್ಲ ಅದಕ್ಕೆ ಒಂದು ಈ ಜುಮ್ ಅನ್ನೋದು ಕಡಿಮೆ ಮಾಡೋದೇ ಪೇಸ್ಟ್ ಇದೆ ಅದರಲ್ಲೇ ಬ್ರಷ್ ಮಾಡ್ಬೇಕು. ಹೇಗಂದ್ರೆ ಅದು ಒಂದು 2 ನಿಮಿಷಗಳ ಕಾಲ ಕೈ ಬರಲಿ ಆ ಪೇಸ್ಟ್ ತಗೊಂಡು ಆ ಹಲ್ಲ ಮೇಲೆ ಇಟ್ಕೊಳ್ಬೇಕು, ಕೂಡ್ಲೇ ಬ್ರಷ್ ಮಾಡಬಾರ್ದು. ಒಂದ್ 2 ನಿಮಿಷ ಹಾಗೆ ಇಟ್ಟು ಆಮೇಲೆ ಬ್ರಷ್ ಮಾಡಿ. ಹೌದೌದು, ನೀವು ರೆಗ್ಯುಲರ್ ಆಗಿ ಅದನ್ನೇ ಯೂಸ್ ಮಾಡಿ ಖಂಡಿತ ಜುಮ್ ಅನ್ನೋದು ಕಡಿಮೆ ಆಗುತ್ತೆ. ಆಮೇಲೆ ಇನ್ನು ಒಂದ್ಸಲ ದಂತವೈದ್ಯರನ್ನ ಭೇಟಿಯಾಗಿ, ಯಾಕಂದ್ರೆ ಹಲ್ಲು ಹುಳುಕಾಗಿದೆ ಅಂತ ನೋಡ್ಬೇಕಾಗತ್ತೆ. ಹಲೋ, ನಮಸ್ತೆ ಮೇಡಮ್ ರೀ. ನಮಸ್ತೆ. ಬೆಳಗಾವಿ ಜಿಲ್ಲೆ ರಾಯಗಾವ್ ತಾಲೂಕ್ ಮುಗುಳುಕುಡದಿಂದ ಆಕಾಶವಾಣಿ ಕಾಯಂ ಕೇಳುವ ಶಿವಲಿಂಗ ಹಿರೇಮಠ ಮಾತಾಡಿದ್ರಿ. ಡಾಕ್ಟರ್ ಹತ್ರ ನಿಮ್ ಪ್ರಶ್ನೆ ಏನು ಅಂತ ಕೇಳ್ರಿ. ಡಾಕ್ಟರ್ ಅವ್ರಿಗೂ ನಮಸ್ಕಾರ ರೀ. ನಮಸ್ಕಾರ ಮೇಡಮ್. ನಾನು ಮೊದಲ ಪ್ರಶ್ನೆ ಏನಂದ್ರೆ ರೀ, ಟೂತ್ಪೇಸ್ಟ್ ನಲ್ಲಿ ಜೆಲ್ ಇರಬೇಕು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವ್ದ್ರಲ್ಲಿ ಮೇಡಮ್? ಟೂತ್ಪೇಸ್ಟ್ ನಲ್ಲಿ ಜೆಲ್ ಜೆಲ್ ಇರಬೇಕು, ಜೆಲ್ ಇದ್ರೆ ಒಳ್ಳೇದು ಅಂತಾರೆ. ಈಗ ನೋಡಿ, ನೀವು ಯಾವ ಟೂತ್ಪೇಸ್ಟ್, ಜೆಲ್ ಇರೋ ಟೂತ್ಪೇಸ್ಟ್ ಆದ್ರೂ ಅಡ್ಡಿಲ್ಲ, ಜೆಲ್ ಇಲ್ಲದೆ ಇರೋ ಟೂತ್ಪೇಸ್ಟ್ ಆದ್ರೂ ಅಡ್ಡಿಲ್ಲ, ನೀವು ಹೇಗೆ ಬ್ರಷ್ ಮಾಡ್ತೀರಿ ಅದು ಇಂಪಾರ್ಟೆಂಟ್. ಕೆಲವು ಮಾರ್ಕೆಟ್ ನಲ್ಲಿ ಉಪ್ಪಿರುವಂತ, ಅದನ್ನೇ ಹೇಳಿದ್ದು ನಾನು. ನೀವು ಯಾವ ಪೇಸ್ಟ್, ಈಗ ಮಾರ್ಕೆಟ್ ನಲ್ಲಿ 100 ಬಗೆಯ ಟೂತ್ ಪೇಸ್ಟ್ ಹಾಗೂ ಟೂತ್ ಬ್ರಷ್ಗಳು ಸಿಗ್ತವೆ. ನೀವು ಯಾವ ಪೇಸ್ಟ್ ಅಥವಾ ಯಾವ ಬ್ರಷ್ ಅನ್ನಾದ್ರೂ ಸರಿಯಾದ ವಿಧಾನದಲ್ಲಿ ಕೇವಲ 3 ನಿಮಿಷಗಳ ಕಾಲ ಬ್ರಷ್ ಮಾಡಿದ್ರೆ ಸಾಕು. 3 ನಿಮಿಷ, ಹೆಚ್ಚೊತ್ತು ಮಾಡಬೇಕಾಗಿಲ್ಲ. ಮೇಲ್ಭಾಗದ ಹಲ್ಲನ್ನು ಮೇಲಿಂದ ಕೆಳಕ್ಕೆ, ಸರಿ ತಿಕ್ಕಬಾರದು, ಮೇಲಿಂದ ಕೆಳಕ್ಕೆ, ಕೆಳಭಾಗದ ಹಲ್ಲನ್ನು ಕೆಳಗಿನಿಂದ ಮೇಲಕ್ಕೆ, ಮತ್ತು ಹಲ್ಲಿನ ಎಲ್ಲಾ ಭಾಗಗಳನ್ನು ನೀವು ಸರಿಯಾದ ವಿಧಾನದಲ್ಲಿ ಬ್ರಷ್ ಮಾಡಿದ್ರೆ ಖಂಡಿತ ನಿಮ್ಮ ಬಾಯಿಯ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಬಹುದು. ಮೇಡಮ್, ಇನ್ನೊಂದ್ರಿ, ಪ್ರತಿನಿತ್ಯ ಎರಡ್ ಸಲ ಹಲ್ಲ ತಿಕ್ಕೋದ್ರಿಂದ ಮತ್ತು ಊಟ ಆದ ನಂತರ ಬಾಯಿ ಮುಗಿಸೋದ್ರಿಂದ ಬಾಯಿ ಕ್ಯಾನ್ಸರ್ ಅನ್ನ ತಡೆಗಟ್ಟಬಹುದ್ರಿ? ಬಾಯಿಯ ಕ್ಯಾನ್ಸರ್ ಅಲ್ಲ, ನಿಮ್ಮ ಹಲ್ಲು ಮತ್ತು ಬಾಯಿ ಆರಾಮ ಇರುತ್ತೆ. ಬಾಯಿಯ ಕ್ಯಾನ್ಸರ್ ಅನ್ನ ತಡೆಗಟ್ಟಲು ಮುಖ್ಯದಂದ್ರೆ ಆ ಗುಟ್ಕಾ ಅಂತಿದೆಯಲ್ಲ ಅದನ್ನ ತಿನ್ನಬಾರ್ದು, ದುಶ್ಚಟಗಳಿಗೆ ಬಲಿಯಾಗಬಾರ್ದು. ಧನ್ಯವಾದಗಳು, ಧನ್ಯವಾದಗಳು. ಹಲೋ. ಹಲೋ, ಹಾ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ಗೊತ್ತಾದ್ರಿ ಮೇಡಮ್ಗೆ, ಡಾಕ್ಟರ್ಗೆ ಹರಿಯರ್ದಿದ್ದಾಗ ಕಾಯಂ ಕೇಳುವ ಚಂದ್ರಶೇಖರ್ ಮಾಡುವ ನಮಸ್ಕಾರಗಳು. ಡಾಕ್ಟರ್ ಹತ್ರ ನಿಮ್ ಪ್ರಶ್ನೆ ಕೇಳ್ರಿ, ಯಾಕಂದ್ರೆ ನಮ್ಮ ಕಾರ್ಯಕ್ರಮದ ಸಮಯ ಕಡಿಮೆ ಇದೆ ಈಗ. ಬೇಡವರ, ಈ ಹಲ್ಲ ಮ್ಯಾಗ ಹಳದಿ ಹಳದಿ ಲೇಯರ್ ಟೈಪ್ ಒಂಥರ ಪದರ್ ಪದರ್ ಇರುತ್ತಲ್ಲ ಮೇಡಮ್, ಅದು ಏನಕ್ಕಾಗುತ್ತೆ ಮೇಡಮ್? ಅದು ನೀವು ಹಲ್ಲು ಚೆನ್ನಾಗಿ ಸ್ವಚ್ಛ ಮಾಡಿಸ್ ಬ್ರಷ್ ಮಾಡದೇ ಇರೋದ್ರಿಂದ. ಹೌದ್ರಿ, ಆ ಪದರು ಪದರು ಗಟ್ಟಿಯಾಗಿರುತ್ತೆ ಹಳದಿ ಬಣ್ಣ. ಕಲ್ಲು ತರ ಇರುತ್ತೆ. ಅದನ್ನ ಏನ್ ಮಾಡ್ಬೇಕಂದ್ರೆ ನೀವು ಹಲ್ಲಿನ ಡಾಕ್ಟರ್ ಹತ್ರ ಹೋಗಿ ಅವರು ಹಲ್ಲು ಸ್ವಚ್ಛ ಮಾಡಿಸ್ಬೇಕು. ಹೌದು. ಡಾಕ್ಟ್ರೆ, ಸಾಕಷ್ಟು ಕರೆಗಳು ಬರ್ತಾ ಇವೆ, ಯಾಕಂದ್ರೆ ಹಲ್ಲಿನ ಸಮಸ್ಯೆ ನೋಡ್ರಿ ಪ್ರತಿಯೊಬ್ಬರಿಗೂ ಇರೋದೇ ಇದೆ. ಆದ್ರೆ ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಬಂದಿದೆ, ಮತ್ತೆ ಇವತ್ತಿನ ಈ ವಿಷಯದ ಬಗ್ಗೆ, ಸಂಪೂರ್ಣ ಹಲ್ಲುಗಳ ರಕ್ಷಣೆ ಈ ವಿಷಯದ ಬಗ್ಗೆ ಉತ್ತಮವಾಗಿ ಮಾಹಿತಿಯನ್ನು ನೀಡಿ ಬಹಳ ಅರ್ಥಪೂರ್ಣವಾಗಿ ಎಲ್ಲರ ಜೊತೆಗೆ ಎಲ್ಲರಿಗೂ ತಿಳಿಯುವ ಹಾಗೆ ಉತ್ತರ ಕೊಟ್ಟಂಥ ಡಾಕ್ಟರ್ ಪ್ರೀತಾ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಇವರು ಎಲ್ಲ ದಿನಗಳಲ್ಲಿ ಅಂದರೆ ರಜಾ ದಿನಗಳನ್ನು ಹೊರತುಪಡಿಸಿ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತಾರೆ. ದೂರವಾಣಿ ಸಂಖ್ಯೆ 0833-24-77-77-7, ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-24-77-77-7. ಇನ್ನು ಈ ವಾರದ ಪ್ರಶ್ನೆ, ವಯಸ್ಸಾದಂತೆ ಹಲ್ಲುಗಳು ಸಡಿಲ ಆಗಬಹುದು, ಇದು ಸಹಜವೇ? ವಯಸ್ಸಾದಂತೆ ಹಲ್ಲುಗಳು ಸಡಿಲ ಆಗಬಹುದು, ಇದು ಸಹಜವೇ? ಇದು ಈ ವಾರದ ಪ್ರಶ್ನೆ. ಉತ್ತರಗಳನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ವಿಳಾಸ: ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುವುದು. ಇನ್ನು March 29 ಕೇಳಿದ ಪ್ರಶ್ನೆ, ಅಸ್ತಮಾ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಇರುವ ಚಿಕಿತ್ಸೆ ಯಾವುದು? ಸರಿಯಾದ ಉತ್ತರ, ವೈದ್ಯರು ಸೂಚಿಸಿದ ಇನ್ಹೇಲರ್ ಉಪಯೋಗದಿಂದ ಅಸ್ತಮಾ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಬಹುಮಾನ ಗಳಿಸಿದವರು ಶ್ರೀಮತಿ ಶಾರದಾ ಗಂಗಾಧರ, ಡಾಲರ್ಸ್ ಕಾಲೋನಿ, ಗೋಕುಲ್, ಹುಬ್ಬಳ್ಳಿ. ಶ್ರೀಮತಿ ಶಾರದಾ ಗಂಗಾಧರ್ ಇವರಿಗೆ ಒಂದು ವಾರದೊಳಗೆ ಮನಿಯಾರ್ಡರ್ ಮೂಲಕ ಬಹುಮಾನವನ್ನು ಕಳುಹಿಸಲಾಗುವುದು. ಇನ್ನು ಮುಂದಿನ ವಾರದ ವಿಷಯ, ವಿಶ್ವ ಪಿತ್ತಜನಕಾಂಗ ದಿನ. ಮಾತನಾಡುವವರು ಡಾಕ್ಟರ್ ರೋಹಿತ್ ಮೈದೂರ್, ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್. ಇಷ್ಟೋ ತನಕ ಡಾಕ್ಟರ್ ಪ್ರೀತಾ ಶೆಟ್ಟಿ ಅವರು